ಆಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಕೇಳುಗರೆ, ಆಗಸ್ಟ್ 20, 2025 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ ಈ ವಿಷಯ ಕುರಿತು ಕಾರ್ಯಕ್ರಮವಿದ್ದು, ರಸಗೊಬ್ಬರ ಮತ್ತು ಸಸ್ಯ ಸಂರಕ್ಷಣಾ ವಿಭಾಗದ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಕೆಂಪೇಗೌಡ ಅವರು ಭಾಗವಹಿಸಲಿದ್ದು ತಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡಲಿದ್ದಾರೆ. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237 4788 ಎಸ್ಟಿಡಿ ಕೋಡ್ ಸಂಖ್ಯೆ 080. ಕೇಳಿ ಆಗಸ್ಟ್ 20, 2025 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆಗೆ ಸಂಬಂಧಿಸಿದ ಪ್ರಶ್ನೆಯನ್ನ ಕೇಳಬಹುದಾಗಿದೆ. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ. ಆಕಾಶವಾಣಿ ರಾಯಚೂರ್ ಎಫ್ಎಂ ಕೇಂದ್ರ, ಈಗ ಸಮಯ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಈಗ ಕೇಳಿ ರೈತ ಬಂದರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃಷಿ ಋಷಿ ಶ್ರೀ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಸರಣಿ ಓದು ಘನ ಕೃಷಿ. ಕೇಳಿ ಘನ ಕೃಷಿ, ಕೃಷಿ ಜ್ಞಾನ ಪ್ರದೀಪಿಕೆಯ ದಿವ್ಯ ಕೃಷಿ ಜ್ಞಾನ ಸಂದೇಶ. ಘನ ಕೃಷಿ ಘನ ಕೃಷಿ. ನಾಲ್ಕನೇ ಪ್ರಕರಣ, ಗೊಬ್ಬರವನ್ನು ಹಾಕುವುದು. ಯಾವತ್ತೂ ಭೂಮಿಗಳಿಗೆ ಗೊಬ್ಬರವನ್ನು ಹಾಕುವುದು ಬಹು ಪ್ರಯೋಜನವಾದದ್ದು. ಮನುಷ್ಯರುಗಳಿಗೆ ಕ್ಷೀರವೂ ಘೃತವೂ ಲವಣಾದಿಗಳು ಹೇಗೆ ಪುಷ್ಟಿಕರವೋ ಹಾಗೆ ಭೂಮಿಗೆ ಗೊಬ್ಬರವು ಮುಖ್ಯ ಪುಷ್ಟಿಕರವಾಗಿರುವುದು. ಭೂಮಿಗೆ ಗೊಬ್ಬರವನ್ನು ಹಾಕುವುದರಿಂದ ಆಗತಕ್ಕಂಥ ಫಲವನ್ನು ಪ್ರಯೋಜನವನ್ನು ಎಷ್ಟು ವರ್ಣಿಸಿದರೂ ತೀರದು. ಗೊಬ್ಬರವನ್ನು ಹಾಕುವುದರಿಂದ ಕನಿಷ್ಠ ಪ್ರತಿಯಲ್ಲಿ ಕನಿಷ್ಠವೆಂದು ಹೇಳಿಸಿಕೊಳ್ಳುವ ಅನುಪಯೋಗವಾದ ಭೂಮಿಯಾದರೂ ಸಹ ಚೆನ್ನಾಗಿ ಫಲಿಸುತ್ತದೆ. ಉತ್ತಮ, ಮಧ್ಯಮ, ಕನಿಷ್ಠ ಪ್ರತಿಯು ಮೊದಲಾದ ಯಾವ ಪ್ರಕಾರದ ಕಪ್ಪು, ಕರ್ಲು, ಕೆಂಪು, ಬಿಳುಪು, ಕಟಕ, ಕೆಂಪು ಮಸಾರಿ, ಕೇಸರಿ, ಬಿಳಿಯ ಮಣ್ಣಿನ ಗರಸು, ಮಸಾರಿ ಹಿಟ್ಟ ಗರಸು, ಸುಣ್ಣದ ಹರಳುಳ, ಕನಿಷ್ಠ ಮುರಳಿ, ಹಾಳು ಮುಳ್ಳಿ, ಸವಳು ಭೂಮಿ, ಚೌಗಿನ ಭೂಮಿ ಮೊದಲಾದ ಯಾವ ಪ್ರಕಾರದ ಭೂಮಿಗಳಾದರೂ ಮಡಿ, ಎರಿ, ಒಡ್ಡು, ವಾರಿ, ತೋಟ, ಪಟ್ಟಿ, ಕೆರೆ, ಬೆಂಚೆ ಮುಂತಾದ ಹಲವು ತರದ ಜಮೀನುಗಳಾದರೂ ಗೊಬ್ಬರವೇ ಮುಖ್ಯ ಪ್ರಯೋಜನವು. ಗೊಬ್ಬರವನ್ನು ಹಾಕದೇ ಇದ್ದರೆ ಎಂಥ ಉತ್ತಮ ಭೂಮಿಯಾದರೂ ಚೆನ್ನಾಗಿ ಬೆಳೆಯದು. ಹಾಗೂ ಮನುಷ್ಯರುಗಳಿಗೆ ಘೃತವು, ಕುದುರೆಗಳಿಗೆ ಕಡಲೆಯು, ಪಶುಗಳಿಗೆ ಹುರುಳಿಯು ಪುಷ್ಟಿಕರವಾಗಿದ್ದು ಅವುಗಳಿಗೆ ಹೇಗೆ ತ್ರಾಣವನ್ನು ಉಂಟು ಮಾಡುತ್ತವೆಯೋ ಹಾಗೆ ಗೊಬ್ಬರವು ಭೂಮಿಯಲ್ಲಿ ಕಲಿತರೆ ಅದರ ಸಾರವನ್ನು ಪುಷ್ಟೀಕರಿಸಿ ಭೂಮಿಗೆ ತ್ರಾಣವನ್ನು ಉಂಟು ಮಾಡುತ್ತದೆ. ಅದರಿಂದ ಅಂಥ ಭೂಮಿಯಲ್ಲಿ ಬಿತ್ತಿದ ಸಸಿಗಳು, ತಾಯಿಯ ಮೊಲೆ ಹಾಲನ್ನು ಕುಡಿಯುವ ಕೂಸುಗಳು ದಿನದಿನಕ್ಕೆ ಕಳೆಯೇರಿ ಬೆಳೆಯುವ ಹಾಗೆ ಬೆಳೆಯುವವು. ಹಾಲು ಕೊಡುವ ಸ್ತ್ರೀಯಳು ಪುಷ್ಟಿಯಾಗಿದ್ದರೆ ಕೂಸುಗಳು ಪುಷ್ಟಿಯಾಗಿರುವವು. ಸಕಲ ಧಾನ್ಯವನ್ನು ಬೆಳೆಸುವುದಕ್ಕಾದರೂ, ಸಮಸ್ತ ಪ್ರಕಾರದ ಫಲಪುಷ್ಪದ ಗಿಡಗಳಿಗಾದರೂ, ಕುಸುಮ ಲತೆಗಳಿಗಾದರೂ, ನೆಲ್ಲು ಮುಂತಾದ ಹುಲ್ಲು ಧಾನ್ಯಾದಿಗಳಿಗಾದರೂ ಗೊಬ್ಬರವು ಅತ್ಯುತ್ತಮ ಸಾಧನವಾದದ್ದು. ಜೋಳ, ಕಡಲೆ, ತೊಗರಿ ಮೊದಲಾದ ದಮ್ಮ ಧಾನ್ಯಗಳಿಗಾದರೂ ಗೊಬ್ಬರವಿಲ್ಲದೆ ಉತ್ಕೃಷ್ಟ ಬೆಳೆಯಾಗದಾಗಿ ಸರ್ವದಾ ಯಾವತ್ತೂ ಕೃಷಿಕ ಜನರು ತಮ್ಮ ತಮ್ಮ ಭೂಮಿಗಳಿಗೆ ಗೊಬ್ಬರವನ್ನು ಹಾಕಿಕೊಳ್ಳಬೇಕು. ಫಲವೃಕ್ಷಗಳಿಗೂ, ಪುಷ್ಪದ ಗಿಡಗಳಿಗೂ, ತೋಟದಲ್ಲಿ ಬೆಳೆಯುವ ಸರ್ವ ಪದಾರ್ಥಗಳಿಗೂ ಹಳೆಯ ಗೊಬ್ಬರವನ್ನೇ ಹಾಕಬೇಕು. ಏಕೆಂದರೆ 3 ವರ್ಷಕ್ಕಿಂತ ಹೆಚ್ಚು ಇದ್ದ ಕೊಳೆತ ಹಳೆಯ ಗೊಬ್ಬರವಾದರೆ ಗಿಡಗಳು ಕೆಡದೆ ಚೆನ್ನಾಗಿ ಫಲಿಸುವವು. ಆದರೆ ಅದೇ ವರ್ಷ ಹಾಕಿದ ಹೊಸ ಗೊಬ್ಬರವನ್ನು ತೋಟಗಳಿಗೂ, ಯಾವ ಪ್ರಕಾರದ ಗಿಡಮರಗಳಿಗೂ ಹಾಕಬಾರದು. ಅದರಿಂದ ಗೊನ್ನಿಹುಳ ಮುಂತಾದ ಹುಳುಗಳು ಹುಟ್ಟಿ ಗಿಡ, ವೃಕ್ಷ, ಲತೆ ಮೊದಲಾದವುಗಳ ಬೇರನ್ನು ಕಡಿದು ಕೆಡಿಸುತ್ತವೆ. ಅದು ಕಾರಣ 3 ವರ್ಷದಾಚೆಯ ಹಳೆಯ ಗೊಬ್ಬರವನ್ನೇ ಹಾಕಬೇಕು. ಅದೇ ವರ್ಷದ ಗೊಬ್ಬರವನ್ನು ಗಿಡಗಳಿಗೆ ಹಾಕಬಾರದು. ಮತ್ತು ಕೆಂಪು ಮಣ್ಣುಳ್ಳ ಭೂಮಿಯಾದರೆ ಆ ಭೂಮಿಯಲ್ಲಿ ಗಿಡಗಳನ್ನು ಹಚ್ಚಬೇಕಾದರೆ ಹಾಳು ಮಣ್ಣಿನಂತಹ ಹಳೆಯ ಗೊಬ್ಬರವನ್ನು ಹಾಕಬೇಕು. ಮತ್ತು ಹಾಳು ಭೂಮಿ, ಮೊರಡಿ, ಗರಸು, ಉಸುಕು, ಸವಳು, ಕರ್ಲು, ಎರಿ, ಕಟಕದ ಭೂಮಿ, ಮಾಂಜರಿ, ಕೇಸರಿ ಮೊದಲಾದ ಸ್ಥಳಗಳಲ್ಲಿ ಗಿಡಗಳನ್ನು ಹಚ್ಚಬೇಕಾದರೆ ಕೆಂಪು ಮಣ್ಣನ್ನು ಹಾಕಿ ಗಿಡಗಳನ್ನು ಹಚ್ಚಬೇಕು. ಗೊಬ್ಬರದಲ್ಲಿ ಎಳ್ಳು ಗೊಗ್ಗೆಯ ಗೊಬ್ಬರವು ಎಲ್ಲದರಕ್ಕಿಂತಲೂ ಬಹಳ ಉಪಯೋಗವೆಂದು ಕಂಡುಬರುತ್ತದೆ. ಗೊಬ್ಬರವನ್ನು ಎರೆಯ ಹೊಲಗಳಿಗೂ, ಒಂಡು ಭೂಮಿಗಳಿಗೂ, ಉತ್ತಮ ಪ್ರಕಾರದ ಜಮೀನುಗಳಿಗೂ 1 ವರ್ಷ ಗೊಬ್ಬರವನ್ನು ಹಾಕಿದರೆ 4 ವರ್ಷ ಅಥವಾ 5 ವರ್ಷದವರೆಗೂ ಅದರ ತ್ರಾಣವು ಇದ್ದು ಚೆನ್ನಾಗಿ ಬೆಳೆಯುತ್ತದೆ. ಮಧ್ಯಮ ಪ್ರತಿಯ ಭೂಮಿಗಳಿಗೆ ಮರಡಿ, ಗರಸು, ಉಸುಕು ಭೂಮಿಗಳಿಗೆ ಗೊಬ್ಬರವನ್ನು ಹಾಕಿದರೆ 3 ವರ್ಷದವರೆಗೆ ಚೆನ್ನಾಗಿ ಬೆಳೆದು ಆಮೇಲೆ ನಿಸ್ಸಾರವಾಗುವುದು. ಅಂಥ ಹೊಲಗಳಿಗೆ ಪುನಃ ಗೊಬ್ಬರವನ್ನು ಹಾಕಬೇಕು. ಹಾಕೋ ಗೊಬ್ಬರ ಬೆಳೆ ನೋಡೋ ಅಬ್ಬರ ಎಂಬ ಗಾದೆಯುಂಟು. ಗೊಬ್ಬರವನ್ನು ಹಾಕಬೇಕಾದರೆ ಹೊಲಗಳಿಗೆ ನೇಗಿಲನ್ನು, ಮಡಿಕೆಯನ್ನು ಹೊಡೆಯುವುದಕ್ಕಿಂತಲೂ ಮೊದಲೇ ಹಾಕಿ ಆಮೇಲೆ ಮಡಿಕೆಯನ್ನಾಗಲಿ ನೇಗಿಲಿಯನ್ನಾಗಲಿ ಹೊಡೆಯಬೇಕು. ಗೊಬ್ಬರವನ್ನು ಹಾಕಿದ ಮೇಲೆ ಹೊಲಗಳಿಗೆ ಸುತ್ತು ಒಡ್ಡನ್ನು ಹಾಕದೇ ಇದ್ದರೆ ಮಳೆಯಾದಾಗ ಆ ನೀರು ಹರಿದು ಹೋದಲ್ಲಿ ಗೊಬ್ಬರದ ಸಾರವು, ಭೂಮಿಯ ಸಾರವು ವ್ಯರ್ಥವಾಗಿ ಹೋಗುತ್ತದೆ. ಅದರಿಂದ ಸರ್ವರೂ ತಮ್ಮ ತಮ್ಮ ಹೊಲಗಳಿಗೆ ಸುತ್ತು ಒಡ್ಡುಗಳನ್ನು ಹಾಕಿಸಿ ಗೊಬ್ಬರವನ್ನು ಹಾಕಬೇಕು. ಗೊಬ್ಬರವನ್ನು ಒಂದೇ ವರ್ಷದಲ್ಲಿ ಯಾವತ್ತೂ ಹೊಲವನ್ನು ತುಂಬಿಸುವುದು ಆಗದ ಹಾಗೆ ಇದ್ದರೆ ಪ್ರತಿ ವರ್ಷಕ್ಕೆ ತನ್ನ ತನ್ನ ಕೈಲಾದ ಮಟ್ಟಿಗೂ ಹಾಕುತ್ತಾ ಹೋಗಬೇಕು. ಅಲಕ್ಷ್ಯ ಮಾಡಿ ಗೊಬ್ಬರವನ್ನು ಹಾಕುವುದನ್ನು ಬಿಟ್ಟು ಬಿಡಲಾಗದು. ವಿಶ್ವ ಪ್ರಯತ್ನದಿಂದ ಮಾರಲಿಕ್ಕೆ ತೆಗೆದುಕೊಂಡಾದರೂ ಗೊಬ್ಬರವನ್ನು ಹಾಕುತ್ತಿರಬೇಕು. ಕೃಷಿಕರಾದ ಯಾವತ್ತರೂ ಗೊಬ್ಬರದ ನಿಮಿತ್ತವಾಗಿ ಊರ ಹೊರಗೆ ಗಾವಕೋಸಿನಲ್ಲಿ ಒಂದು ದೊಡ್ಡ ತಗ್ಗನ್ನು ತೆಗೆದು ಅದರಲ್ಲಿ ಬೂದಿ, ಕಸ, ಸದಿ, ಹುಲ್ಲು, ಸಗಣಿ, ಹಳೆ ಕಣಕಿ, ಕುಳಬಾನದ ಸಣ್ಣ ಮಣ್ಣಿನಂಥ ಗೊಬ್ಬರ, ಕಾಡಕರುಳು, ಕೊಯ್ಲೆ, ನಾನಾ ತರದ ಹಸಿಯ ತೊಪ್ಪಲ ಸಹ ಆ ತಗ್ಗಿನಲ್ಲಿ ತಮ್ಮ ಕೈಯಿಂದಾದಷ್ಟು ಹಾಕುತ್ತಾ ಮಳೆಗಾಲದಲ್ಲಿ ಮಳೆಯ ನೀರು ಆ ತಗ್ಗಿನಲ್ಲಿ ತುಂಬಿಕೊಂಡು ನಿಲ್ಲುವ ಹಾಗೆ ಮಾಡಿಬಿಟ್ಟರೆ ಅದೆಲ್ಲ ಕೊಳೆತು ಗೊಬ್ಬರವಾಗುತ್ತದೆ. ಆ ಗೊಬ್ಬರ ಒಂದು ವರ್ಷದಲ್ಲಿ ಹೊಲಕ್ಕೆ ಹಾಕುವ ಗೊಬ್ಬರವಾಗುವುದು ಮತ್ತು 3 ವರ್ಷ ಬಿಟ್ಟರೆ ಚೆನ್ನಾಗಿ ಕಳಿತು ತೋಟಕ್ಕೆ ಹಾಕುವ ಗೊಬ್ಬರವಾಗುವುದು. ಸಮೀಪದ ಹೊಲಗಳಿಗಾಗಲಿ ದೂರಿನ ಹೊಲಗಳಿಗಾಗಲಿ ಚಕ್ಕಡಿ ಬಂಡಿಗಳಿಂದ ಗೊಬ್ಬರವನ್ನು ಹಾಕುವುದು ಸುಲಭವು ಮತ್ತು ಊರಿಗೆ ತೀರ ಸಮೀಪವಾದ ಹೊಲಗಳಿಗೆ ಗೊಬ್ಬರವನ್ನು ಹಾಕಬೇಕಾದರೆ ಎತ್ತು ಕೋಣಗಳಿಂದ ಹಾಕಿದರೂ ಬರುತ್ತದೆ. ಒಂದು ವೇಳೆ ಹೊಲಗಳು ದೂರ ಇರುವುದರಿಂದ ಗೊಬ್ಬರವನ್ನು ಹಾಕುವುದು ತನ್ನಿಂದಾಗದ ಹಾಗೆ ಇದ್ದರೆ ಆ ಹೊಲದಲ್ಲಿ ತಗ್ಗು ಭೂಮಿಯಲ್ಲಿ ಒಂದು ದೊಡ್ಡ ತಗ್ಗನ್ನು ಕಡಿಸಿ ಆ ಹೊಲದ ಸದಿಯನ್ನು ಕಾಳು ಕುರುಳನ್ನು ಕೊಯ್ಲಿಯನ್ನು ಹಳೆಯದಾಗಿ ಕೊಳೆತ ಕಣಿಕೆಯನ್ನು ಅಥವಾ ಮಣ್ಣು ಕೂಡಿದ ಹೊಟ್ಟನ್ನು ಮತ್ತು ಆ ಹೊಲದ ಸಮೀಪದ ಬಯಲು ವನದಲ್ಲಿದ್ದ ಮಾವಿನ ತೋಪು ಮೊದಲಾದ ಮರಗಳ ಕೆಳಗೆ ಉದುರಿಬಿದ್ದ ಒಣ ತೊಪ್ಪಲನ್ನು ಮತ್ತು ಕಾಡುಗಿಡಗಳಲ್ಲಿ ಯಾವ ತೊಪ್ಪಲನ್ನಾದರೂ ಕೊಯಿಸಿ ಆ ತಗ್ಗಿಗೆ ಹಾಕಿಸಿ ಮೇಲೆ ಸ್ವಲ್ಪ ಮಣ್ಣು ಹಾಕಿ ಆ ತಗ್ಗಿನಲ್ಲಿ ನೀರು ನಿಲ್ಲುವ ಹಾಗೆ ಮಾಡಿಬಿಟ್ಟರೆ ಅದೆಲ್ಲ ಕೊಳೆತು ಗೊಬ್ಬರವಾಗುವುದು. ಗೊಬ್ಬರದ ಹಾಗೆ ಹೊಲಕ್ಕೆ ತ್ರಾಣವೂ ಸಾರವೂ ಮತ್ತು ಉತ್ಪನ್ನವೂ ಆಗುವ ಹಾಗೆ ಇನ್ನೊಂದು ಸುಲಭವಾದ ಯುಕ್ತಿಯುಂಟು. ಅದೇನೆಂದರೆ ಆ ಗೊಬ್ಬರವನ್ನು ಹಾಕುವುದಕ್ಕೆ ಅಸಾಧ್ಯವಾದ ಮೇಲು ಅಡವಿಯ ಊರಿಗೆ ಬಹಳ ದೂರದಲ್ಲಿ ಇದ್ದರೆ ಅಂಥ ಹೊಲಗಳಲ್ಲಿ ರೋಹಿಣಿ ಮೃಗಶಿರ ಪ್ರವೇಶ ಕಾಲದಲ್ಲಿ ಹಸಿಯಾದರೆ ಆ ಸಮಯದಲ್ಲಿ ತೈಲ ಧಾನ್ಯಗಳನ್ನು ಬಿತ್ತಬೇಕು. ತೈಲ ಧಾನ್ಯಗಳೆಂದರೆ ಎಳ್ಳು, ಬಿಳಿಯೆಳ್ಳು, 2 ತಿಂಗಳದ ಎಳ್ಳು, ಕೆಂಪು ಎಳ್ಳು, ಕಾರೆಳ್ಳು ಅಂದರೆ ಗುರೆಳ್ಳು, ಇವುಗಳನ್ನು ಬಿತ್ತಬೇಕು. ಅವುಗಳ ಬೆಳೆಯು 2 ತಿಂಗಳು 3 ತಿಂಗಳದೊಳಗೆ ಬಂದು ಉತ್ಕೃಷ್ಟವಾಗಿ ತಿಲಧಾನ್ಯಗಳಾಗುವು. ಆಮೇಲೆ ಆ ಬೆಳೆಯನ್ನು ತೆಗೆದುಕೊಂಡು ತದನಂತರ ಹೊಲವನ್ನು ಹರಗಿ ಕಡಲೆಯನ್ನು ಬಿತ್ತಬೇಕು ಮತ್ತು ಆ ತೈಲಧಾನ್ಯದ ಕಟ್ಟಿಗೆಗಳನ್ನು ಹೊಲದಲ್ಲಿ ಗೊಬ್ಬರದ ನಿಮಿತ್ತವಾಗಿ ಮಾಡಿದ ತಗ್ಗಿನಲ್ಲಿ ಹಾಕಿ ಕಾಡಕುರುಳು, ಹುಲ್ಲು, ಸದಿ, ಕೊಯ್ಲಿ, ನಾನಾ ಥರದ ಬಯಲುವನದ ಕಾಡಕೊಪ್ಪಲು ಇವುಗಳನ್ನು ಅಲ್ಲಿ ತುಂಬಿ ಮೇಲೆ ಸ್ವಲ್ಪ ಮಣ್ಣು ಹಾಕಿ ನೀರು ನಿಲ್ಲುವ ಹಾಗೆ ಮಾಡಿಬಿಡಬೇಕು. ಅದೆಲ್ಲ ಕೊಳೆತು ಅದು ಅತ್ಯುತ್ಕೃಷ್ಟವಾದ ಗೊಬ್ಬರವಾಗುವುದು ಮತ್ತು ಆ ಹೊಲಕ್ಕೆ ಕಡಲೆಯನ್ನು ಬಿತ್ತಿದರೆ ಆ ಬೆಳೆಯು ಸರ್ವೋತ್ಕೃಷ್ಟವಾಗಿ ಪ್ರಾಪ್ತಿಸುವುದು. ಆದರೆ ತೈಲಧಾನ್ಯದ ಕಾಲಿಗೆ, ಕಡಲೆಯ ಕಾಲಿಗೆ ಈ ಎರಡೂ ಕೂಡಿ ಮುಂದಿನ ವರ್ಷಕ್ಕೆ ಗೊಬ್ಬರದ ಹಾಗೆ ತ್ರಾಣವಾಗುವುದು ಮತ್ತು ಆ ತೆಗ್ಗಿನೊಳಗಿನ ಗೊಬ್ಬರವನ್ನು ಹೊಲಕ್ಕೆ ಹಾಕಿದರೆ 4-5 ವರ್ಷದವರೆಗೂ ಯಥೇಷ್ಟವಾಗಿ ಬೆಳೆಯಾಗುವುದು. ಅದಲ್ಲದೆ ದೂರವಾದ ಎರೆಗಳಿಗೆ 4 ವರ್ಷಕ್ಕೊಮ್ಮೆ ಮುಂಗಾರಿಯ ಕಾಲದಲ್ಲಿ ಹಿರೇಸೆಣಬು ಹಾಕುವುದು, ಅದರ ತೊಪ್ಪಲು ಉದುರಿ ಗೊಬ್ಬರದ ಕಾವಿನಂತೆ ಆಗಿ ವಿಶೇಷ ಬೆಳೆಯುವಾಗುವುದು. ಕರಿಕೆಯ ಹೊಲಕ್ಕೆ ಸೆಣಬು ಬಿತ್ತಿದರೆ ಕರಿಕೆಯು ಅಳಿದು ಹೋಗುವುದು. ಗೊಬ್ಬರದ ವಿಷಯವಾಗಿ ಒಂದು ಸಣ್ಣ ಇತಿಹಾಸವನ್ನು ಹೇಳುತ್ತೇನೆ. ಒಂದಾನೊಂದು ಗ್ರಾಮದಲ್ಲಿ ಒಬ್ಬ ಕೃಷಿಕನು ದೇವರನ್ನು ಕುರಿತು ಪ್ರಾರ್ಥನೆಯನ್ನು ಮಾಡುತ್ತಾ ಬೊಗಸೆಯನ್ನು ಒಡ್ಡಿರಲು ದೇವರು ಪ್ರಸನ್ನನಾಗಿ ಅವನ ಬೊಗಸೆಯಲ್ಲಿ ಅಮೃತವನ್ನಿಡಲು ಇದನ್ನೇನು ಮಾಡಬೇಕೆಂದು ದೇವರನ್ನು ಕೇಳಿದನು. ಆಗಲಾ ದೇವರು ಹೇಳಿದ್ದೇನೆಂದರೆ, ಇದು ಅಮೃತವು, ಇದನ್ನು ನಿನ್ನ ಹೊಲಕ್ಕೆ ಒಯ್ದು ಹಾಕಿದರೆ ಆ ಹೊಲವು ಅತ್ಯುತ್ತಮವಾದ ಸಕಲ ಧಾನ್ಯಾದಿಗಳನ್ನು ಬೆಳೆಯುತ್ತದೆ ಎಂದು ಕೇಳಲು ಆ ಗೃಹಸ್ಥನು ತಪ್ಪು ಹೆಜ್ಜೆಯನ್ನಿಡುತ್ತಾ ಹೊಲಕ್ಕೆ ಹೋಗಬೇಕೆಂದು ಬೊಗಸೆಯಲ್ಲಿ ಅಮೃತವನ್ನು ಹಿಡಿದುಕೊಂಡು ಹೋಗುವುದರಲ್ಲಿ ತಿಪ್ಪೆಯಲ್ಲಿ ಎಡವಿ ಬಿದ್ದು ಆ ಅಮೃತವು ಚೆಲ್ಲಿಹೋಯಿತು. ಆಗಲ ಕೃಷಿಕನು ಚಿಂತಾತುರನಾಗಿ ಪುನಃ ದೇವರನ್ನು ಪ್ರಾರ್ಥಿಸುತ್ತಿರಲು ಪ್ರತ್ಯಕ್ಷವಾಗಿ ಯಾಕೆ ಪ್ರಲಾಪಿಸುವಿ ಎಂದು ಕೇಳಿದನು. ಅದಕ್ಕೆ ಆ ಕೃಷಿಕನು ಅಂದದ್ದು, ಹೇ ದೇವರೇ, ನೀನು ಕೊಟ್ಟ ಅಮೃತವು ತಿಪ್ಪೆಯಲ್ಲಿ ಬಿತ್ತು ಎಂದು ಹೇಳಲಾಗಿ ದೇವರು, ಆ ತಿಪ್ಪೆಯನ್ನೆಲ್ಲ ಒಯ್ದು ಹೊಲಕ್ಕೆ ಹಾಕು, ಯಾವನು ತಿಪ್ಪೆಯಲ್ಲಿರುವ ಗೊಬ್ಬರವನ್ನು ಹೊಲಕ್ಕೆ ಹಾಕುವನೋ ಅವನ ಹೊಲವು ಯಾವ ಬೀಜವನ್ನು ಬಿತ್ತಿದಾಗ್ಯಾದರೂ ಚೆನ್ನಾಗಿ ಬೆಳೆಯಾಗುವುದೆಂದು ಹೇಳಿ ಬಯಲಾದನು. ಈ ಇತಿಹಾಸದ ತಾತ್ಪರ್ಯವು, ಕೃಷಿಕರು ಸರ್ವಕಾಲದಲ್ಲಿ ನಿತ್ಯ ನಿತ್ಯ ಗೊಬ್ಬರವನ್ನು ಕೂಡಿಸುತ್ತಾ ಹೋಗಿ ವರ್ಷ ವರ್ಷಕ್ಕೆ ತೋಟಗಳಿಗೂ ಗದ್ದೆಗಳಿಗೂ ನೆಲ್ಲು ಹೊಲಗಳಿಗೂ ಹಾಕುತ್ತಾ ಹೋಗಬೇಕು. ಈ ಪ್ರಕರಣದ ಮುಖ್ಯ ತಾತ್ಪರ್ಯವು, ಹಲವು ಪ್ರಯತ್ನದಿಂದ ಸರ್ವರೂ ಗೊಬ್ಬರವನ್ನು ಕೂಡಿಸಿ ತಮ್ಮ ಹೊಲಗಳಿಗೂ ತೋಟಗಳಿಗೂ ಕೆರೆ ಕೊರೆಗಳಿಗೂ ಬೆಂಚೆಗಳಿಗೆಯೂ ಮಡಿಯ ಹೊಲಗಳಿಗೆಯೂ ಎರೆಯ ಹೊಲಗಳಿಗೆಯೂ ಹಾಕಬೇಕು. ಅಂದರೆ ಕೆಲವು ಸ್ಥಳಗಳಲ್ಲಿ ಬಹು ಕಠಿಣತರವಾದ ಬಲಿತ ಎರಿಯ ಭೂಮಿಗಳಾದ ಡೋಣಿ ಸಾಲಿನಲ್ಲಿ ಮತ್ತು ಬೆಳವಲು ದೇಶದ ಕೆಲವು ಎರಿಗಳಿದ್ದಲ್ಲಿ ಬೆಳೆಗಳು ಚೆನ್ನಾಗಿ ಬೆಳೆಯುತ್ತಾ ಇರುವುದರಿಂದ ಅವರು ಅನ್ನುವುದೇನೆಂದರೆ, ನಮ್ಮ ಹೊಲಗಳಿಗೆ ಗೊಬ್ಬರದ ಪ್ರಯೋಜನವಿಲ್ಲ, ಗೊಬ್ಬರವನ್ನು ಹಾಕಿದರೆ ಬೆಳೆಯುವುದಿಲ್ಲವೆಂದು ಹೇಳುತ್ತಾರೆ. ಆದರೆ ಈ ಜನರಿಗೆ ಹೇಳುವುದೇನೆಂದರೆ, ತಮ್ಮ ತಮ್ಮ ಹೊಲಗಳಲ್ಲಿ ಬಣಿವೆಯ ಒಟ್ಟದಲ್ಲಿ ಕಣದ ಸ್ಥಳದಲ್ಲಿ ಆ ಹೊಲದ ಬೆಳೆಯು ಹೇಗೆ ಇರುತ್ತದೆ? ಇದನ್ನು ನೋಡಿದರೆ ಆ ಬಣಿವೆಯ ಒಟ್ಟಲ್ಲಿ ಬಿದ್ದಿರುವ ಕಸ ಮೊದಲಾದ ಪದಾರ್ಥಗಳು ಕೊಳೆತು ಗೊಬ್ಬರವಾಗಿರುವುದು, ಅದರಿಂದ ಆ ಬಣಿವೆಯ ಸ್ಥಳದಲ್ಲಿ ಬೆಳೆಯು ಉತ್ಕೃಷ್ಟವಾಗಿರುವುದು ಮತ್ತು ಕಣವನ್ನು ಮಾಡಿದ ಸ್ಥಳದಲ್ಲಿ ತಗ್ಗು ಇದ್ದು ನೀರು ನಿಂತು ತಂಪು ಹಿಡಿದಿರುವುದರಿಂದ ಹಾಗೂ ಅದರಲ್ಲಿ ರೌದಿ ಹೊಟ್ಟು ಮೊದಲಾದ ವಿಶೇಷ ಗೊಬ್ಬರವು ಕಲಿತದ್ದರಿಂದ ಎಲ್ಲದಕ್ಕಿಂತಲೂ ಉತ್ಕೃಷ್ಟ ಬೆಳೆಯಾಗಿರುವುದನ್ನು ಪ್ರತ್ಯಕ್ಷವಾಗಿ ವರ್ಷ ವರ್ಷ ನೋಡಿ ಮನಗಾಣಬಹುದು. ಮುಂಗಾರಿಯ ಕಾಲವು ಬರುವುದರೊಳಗೆ ಮಡಿಕೆಯನ್ನಾಗಲಿ ನೇಗಿಲೆಯನ್ನಾಗಲಿ ಹೊಡೆದ ಹೊಲಗಳಲ್ಲಿ ಕುರಿಗಳನ್ನು ತರಬಿದರೆ ಗೊಬ್ಬರಕ್ಕಿಂತಲೂ ಕಸು ವಿಶೇಷವಾಗುವುದು. ಬೇಸಿಗೆಯ ಕಾಲದಲ್ಲಿ ಈ ಹೊಲಗಳಿಗೆ ಮಡಿಕೆ ಅಥವಾ ನೇಗಿಲೆಯನ್ನು ಹೊಡೆದು ಆಮೇಲೆ ಕುರಿಯ ಹಿಂಡುಗಳನ್ನು ತರಬಿಸಿದರೆ ಅವುಗಳು ಅಗಲವಾಗಿ ಹರಿಬಿದ್ದು ಹೊಲದಲ್ಲಿ ಮಲಗಿ ಹೊಲದ ತುಂಬ ಮೂತ್ರಿಸಿ ಹಿಕ್ಕೆಯನ್ನು ಹಾಕುತ್ತವೆ. ಅವುಗಳ ಮೂತ್ರದ ಕಾವಿನಿಂದ ಹಾಗೂ ಕುರಿಯ ಗೊಬ್ಬರದಿಂದ ಗೊಬ್ಬರದಕ್ಕಿಂತಲೂ ವಿಶೇಷವಾಗಿ ತ್ರಾಣವಾಗುವುದು. ಗೊಬ್ಬರದಲ್ಲಿ ನೆಲ್ಲಿ ತಪ್ಪಲದ ಗೊಬ್ಬರವು ಯಾಲಕ್ಕಿಯ ಗಿಡಗಳಿಗೆ ಬಹು ಉಪಯೋಗವು ಮತ್ತು ತೋಟದಲ್ಲಿ ಬೆಳೆಯುವ ಯಾವತ್ತೂ ಫಲವೃಕ್ಷಗಳಿಗೆ ಅತ್ಯಂತ ಪ್ರಯೋಜನವು. ಪುಷ್ಪದ ಗಿಡಗಳಿಗಾದರೂ ನೆಲ್ಲಿಯ ತಪ್ಪಲದ ಗೊಬ್ಬರವು ಬಹಳ ಉಪಯೋಗವು ಮತ್ತು ಚಿಪ್ಪಲ ತೊಪ್ಪಲ, ನಿರಸಲ ತೊಪ್ಪಲ, ಹುಲಗಲಿ ತೊಪ್ಪಲ, ಹೊನ್ನಾವರಿ ತೊಪ್ಪಲ ಮುಂತಾದ ಬಯಲು ವನದಲ್ಲಿದ್ದ ಕಾಡ ತೊಪ್ಪಲಗಳನ್ನು ತಗ್ಗಿಗೆ ಹಾಕಿ ನೀರು ಬಿಟ್ಟು ಕೊಳೆಸಿ ಕೊಳಿತ ಗೊಬ್ಬರವನ್ನು ಮಾಡಿದರೆ ತೋಟಗಳಿಗೂ ನೆಲ್ಲು ಹೊಲಗಳಿಗೂ ಎರಿ, ಮಡಿ, ಮಸಾರಿ, ಕೇಸರಿ, ಕರ್ಲು, ಸೌಳು ಮುಂತಾದ ಹೊಲಗಳಿಗಾದರೂ ಉಪಯೋಗವಾಗುವುದು ಮತ್ತು ನೀರಿನ ಜೌಗು ಹಿಡಿಯುವಂತಹ ಹೊಲಗಳಿಗೆ ವರ್ಷ ವರ್ಷಕ್ಕೆ ಗೊಬ್ಬರವನ್ನು ಹಾಕುತ್ತಾ ಹೋಗಬೇಕು. ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು. ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು. ಕಡಿತ ಗೊಬ್ಬರವು ಭೂಮಿಗೆ ಬಂಗಾರ, ತಿಳಿ ನೀನು ರೈತ ತಿಳಿ ನೀನು. ಕಡಿತ ಗೊಬ್ಬರವು ಭೂಮಿಗೆ ಬಂಗಾರ, ತಿಳಿ ನೀನು ರೈತ ತಿಳಿ ನೀನು. ಹಾಕು ನೀ ತಿಪ್ಪೆ ಗೊಬ್ಬರ, ಹಾಕು ನೀ ತಿಪ್ಪೆ ಗೊಬ್ಬರ, ಹೊಲ ತುಂಬ ಬೆಳಿ ನೋಡು ಬಂಗಾರ, ಹೊಲ ತುಂಬ ಬೆಳಿ ನೋಡು ಬಂಗಾರ. ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು. ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು. ಇದುವರೆಗೆ ಕೃಷಿ ಋಷಿ ಶ್ರೀ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಸರಣಿ ಓದು ಘನ ಕೃಷಿ ಕೇಳಿದಿರಿ. ಸಂಕಲನ ಗೋವಿಂದ ರಾವ್ ಎನ್ ರಾಥೋಡ್, ನಿರೂಪಣೆ ಹಾಗೂ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ವಿಜಯಪುರ ಹಾಗೂ ರಾಯಚೂರು ಕೇಂದ್ರಗಳಿಂದಲೂ ಪ್ರಸಾರವಾಗುತ್ತಿದೆ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರದಿಂದ ಸಾಧಾರಣ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 28-29 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 21-22 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 85-89% ಮತ್ತು ಕನಿಷ್ಠ ಆರ್ದ್ರತೆ 82-85% ಇರುವ ಸಾಧ್ಯತೆ ಇದ್ದು ಗಾಳಿಯ ವೇಗ ಸರಾಸರಿ 10-14 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಮುಂದಿನ 5 ದಿನಗಳ ಕಾಲ ಸಾಧಾರಣದಿಂದ ಮಧ್ಯಮ ಪ್ರಮಾಣದ ಹಾಗೂ ಮೋಡ ಕವಿದ ವಾತಾವರಣ ಇರುವುದರಿಂದ ರಾಸಾಯನಿಕ ಸಿಂಪರಣೆಯನ್ನು ರೈತ ಬಾಂಧವರು ಮುಂದೂಡುವುದು ಉತ್ತಮ ಹಾಗೂ ಹೆಚ್ಚಿನ ಮಳೆಯಿಂದ ಹೊಲದಲ್ಲಿ ನೀರು ನಿಲ್ಲದ ಹಾಗೆ ಬಸಿಗಾಲುವೆಗಳನ್ನು ನಿರ್ಮಿಸಿ. ಇನ್ನು ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಮಣ್ಣಿನಲ್ಲಿ ಚೆನ್ನಾಗಿ ತೇವಾಂಶವಿದ್ದ ಕಡೆಗಳಲ್ಲಿ ಬೆಳೆಗಳಿಗೆ ಮೇಲು ಗೊಬ್ಬರವನ್ನು ಕೊಡಬೇಕು. ಹತ್ತಿ, ತೊಗರಿ, ಗೋವಿನ ಜೋಳ ಹಾಗೆಯೇ ಇತರೆ ದೀರ್ಘಾವಧಿ ಬೆಳೆಗಳಿಗೆ ಮೇಲು ಗೊಬ್ಬರವನ್ನು ಕೊಡುವುದು ಉತ್ತಮ. ಇನ್ನು ಅತಿಯಾಗಿ ನೀರು ನಿಂತಿರುವ ಹೊಲಗಳಲ್ಲಿ ಬಸಿಗಾಲುವೆಗಳನ್ನು ನಿರ್ಮಿಸಿ ನೀರನ್ನು ಹೊರಹಾಕಬೇಕು. ಭತ್ತ ನಾಟಿ ಮಾಡಿದ 3 ಹಾಗೂ 6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡಬೇಕು. ಶೇಂಗಾ ಬೆಳೆಯಲ್ಲಿ ಎಲೆ ಚುಕ್ಕೆ ಮತ್ತು ತುಕ್ಕು ರೋಗದ ಬಾಧೆಗಾಗಿ 2 ಗ್ರಾಂ ಕ್ಲೋರೋಥೆನಿಲ್ ಕವಚ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳಿಗೊಮ್ಮೆ 2 ಬಾರಿ ಸಿಂಪರಣೆಯನ್ನು ಮಾಡಿ. ಬೀಜ ಮತ್ತು ಕಾಂಡಕೊಳ ರೋಗದ ನಿರ್ವಹಣೆಗಾಗಿ ಕ್ಷೇತ್ರದಲ್ಲಿ ನೀರು ನಿಲ್ಲದ ಹಾಗೆ ಮಾಡಿ ಮಣ್ಣಿನಲ್ಲಿ ಹೆಚ್ಚು ಟ್ರೈಕೋಡರ್ಮಾಯುಕ್ತ ಸಾವಯವ ಅಂಶ ಇರುವ ಹಾಗೆ ರೈತ ಬಾಂಧವರು ಗಮನ ಹರಿಸಬೇಕು. ಸೂರ್ಯಕಾಂತಿ ಬೆಳೆಯಲ್ಲಿ ಇಳುವರಿಯನ್ನು ಹೆಚ್ಚಿಸಲು ರಸಗೊಬ್ಬರದ ಜೊತೆಗೆ 4 ಕಿಲೋಗ್ರಾಂ ಎಕರೆಗೆ ಸತುವಿನ ಸಲ್ಫೇಟ್ ಅನ್ನು ಬಳಸಬೇಕು. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗವನ್ನು ಹತೋಟಿ ಮಾಡಲು 0.25 ಮಿಲಿಲೀಟರ್ ಇಮಿಡಾಕ್ರೋಪಿಡ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿ. ಹತ್ತಿ ಬೆಳೆಗೆ ಮೊದಲ ಹಂತದಲ್ಲಿ ಕಾಣಿಸಿಕೊಳ್ಳುವಂತಹ ಥ್ರಿಪ್ಸ್ ನುಷಿ ಹಾಗೂ ಹಸಿರು ಹುಳುವಿನ ಹತೋಟಿಗಾಗಿ 1 ಎಕರೆಗೆ 250 ಮಿಲಿಲೀಟರ್ ಪ್ರಿಪ್ರೋನಿಲ್ 5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ 250 ಲೀಟರ್ ನೀರಿನಲ್ಲಿ ಬೆರೆಸಿ ರೈತ ಬಾಂಧವರು ಸಿಂಪರಣೆಯನ್ನು ಮಾಡಬೇಕು. ಹತ್ತಿ ಬೆಳೆಗೆ ಮೇಲು ಗೊಬ್ಬರವಾಗಿ ಪ್ರತಿ ಎಕರೆಗೆ 18 ಕೆಜಿ ಯೂರಿಯಾ ಮತ್ತು 10 ಕೆಜಿ ಪೊಟ್ಯಾಷ್ ರಸಗೊಬ್ಬರಗಳನ್ನು ಕೊಡಬೇಕು. ತೊಗರಿ ಬಿತ್ತನೆ ಮಾಡಿದ 50 ದಿನಗಳ ನಂತರ 5-6 ಸೆಂಟಿಮೀಟರ್ ಮೇಲ್ಭಾಗದ ಕುಡಿ ಚೂಟುವುದು ಹಾಗೂ 10 ಗ್ರಾಂ 19-19-19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲೊಡೆದು ಕಾಯಿಗಳ ಸಂಖ್ಯೆ ಹೆಚ್ಚಾಗ್ತದೆ. ಇನ್ನು ತೊಗರಿಯಲ್ಲಿ ಪೈಟೋತ್ಪೆರಾ ಮಚ್ಚೆ ರೋಗದ ಬಾಧೆ ತೀವ್ರವಾಗಿದ್ದಲ್ಲಿ ಹೊಲದಲ್ಲಿ 3 ಗ್ರಾಂ ಮೆಟಲಾಕ್ಸಿಕಲ್ ಶಿಲೀಂದ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬೆಳೆಗೆ ಸಿಂಪರಣಿಸುವುದರಿಂದ ರೋಗ ಹರಡುವಿಕೆಯನ್ನು ತಡೆಗಟ್ಟಬಹುದು. ಹೆಸರು ಬೆಳೆಯಲ್ಲಿ ಎಲೆ ತಿನ್ನುವ ಕೀಟಗಳ ನಿರ್ವಹಣೆಗಾಗಿ 1.7 ಮಿಲಿಲೀಟರ್ ಡೈಮಿಥೈಟ್ 30 EC ಅಥವಾ 1 ಮಿಲಿಲೀಟರ್ ಮೊನೊಕೊಟಫಾಸ್ 36 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಈಗಾಗಲೇ ಬಿತ್ತಿರುವ ಹೆಸರು ಮತ್ತು ಉದ್ದು ಬೆಳೆಗೆ ಬೂದಿ ರೋಗದ ಬಾಧೆ ಕಂಡು ಬಂದಲ್ಲಿ 1 ಮಿಲಿಲೀಟರ್ ಹೆಕ್ಸಾಕೊನೊಸೋಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಮೆಣಸಿನಕಾಯಿ ನಾಟಿ ಮಾಡುವಾಗ ಸಸಿಗಳನ್ನು ಟ್ರೈಕೋಡರ್ಮಾ ಮತ್ತು ಸುಡೋಮೊನಾಸ್ ಜೈವಿಕ ಗೊಬ್ಬರದ ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡಬೇಕು. ಇನ್ನು ಹೂ ಬಿಡುವ ಹಂತದಲ್ಲಿ 5 ಮಿಲಿಲೀಟರ್ ನೆಪ್ಪಲಿಕ್ ಅಸೆಟಿಕ್ ಆಸಿಡ್ ಅನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ಹೂ ಉದುರುವುದನ್ನು ನಿಯಂತ್ರಣ ಮಾಡಬಹುದು. ಇನ್ನು ಕರುಳುಬೇನೆ ಮತ್ತು ಗಂಟಲು ಬೇನೆ, ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಯನ್ನು ಹಾಕಿರಿಸಿಕೊಂಡಿರದಿದ್ದರೆ ತಕ್ಷಣ ಈ ರೋಗದ ವಿರುದ್ಧ ಲಸಿಕೆಯನ್ನು ಹಾಕಿಸಿ. ಇನ್ನು ಜಾನುವಾರು ಕೊಟ್ಟಿಗೆಗಳು ಎತ್ತರದ ಸ್ಥಳದಲ್ಲಿರಬೇಕು. ಮಳೆ ನೀರು ಸರಾಗವಾಗಿ ಹರಿದು ಹೋಗುವಂತಿರಬೇಕು. ಇನ್ನು ರೈತ ಬಾಂಧವರ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಈ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ಪ್ರಮಾಣ ಹೇಗಿವೆ? ರಾಯಚೂರು ಮಾರುಕಟ್ಟೆ ಹತ್ತಿ ಹೈಬ್ರಿಡ್ 44 8,167 ರೂಪಾಯಿ, ಹೆಸರುಕಾಳು 6,166 ರೂಪಾಯಿ, ನೆಲಗಡಲೆ, ಶೇಂಗಾ, ಕುಂಗ್ರಿ 2,440 ರೂಪಾಯಿಯಿಂದ 3,505 ರೂಪಾಯಿಗಳು. ಇನ್ನು ಮಾರುಕಟ್ಟೆಯಲ್ಲಿ ಸೂಗೂರುಪೇಟೆ ಧಾರಣೆ ಹೀಗಿದೆ. ಕಡಲೆಕಾಳು 6,400 ರೂಪಾಯಿ, ಸಜ್ಜೆ 2,300 ರೂಪಾಯಿಯಿಂದ 2,780 ರೂಪಾಯಿಗಳು, ತೊಗರಿ 6,200 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಈ ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಈಗ ಕೇಳಿ ಕೆಲವು ಕೃಷಿ ಗೀತೆಗಳು. ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕಬ್ಬಿಣದ ನೇಗಿಲು ಉಳುಮೆಗೆ ಬೇಕು, ಗುಂಬಾಗಿ ಉಳುಮೆಯನ್ನು ಮಾಡಲೇಬೇಕು. ಕರಿಮಣ್ಣ ಹೆಂಟೆಯ ಕರಗಿಸಬೇಕು, ನೆಲವನ್ನು ಸಮತಟ್ಟು ಮಾಡಬೇಕು. ಕರಿಮಣ್ಣ ಹೆಂಟೆಯ ಕರಗಿಸಬೇಕು, ನೆಲವನ್ನು ಸಮತಟ್ಟು ಮಾಡಬೇಕು. ಬಯಲು ಸೀಮೆಯ ರೈತ ಹಾಕಬೇಕು. ಕುರಿಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು, ತಿಪ್ಪೆಯ ಗೊಬ್ಬರ ಹೊಲಕ ಹಾಕಬೇಕು. ಕುರಿಹಿಂಡು ಹೊಲದಲ್ಲಿ ನಿಲ್ಲಿಸಬೇಕು. ಕುರಿಹಿಕ್ಕಿ ಮಣ್ಣಲ್ಲಿ ಸೇರಿಸಬೇಕು, ಕುಂಟೀಲೆ ಚೆನ್ನಾಗಿ ಹರಗಬೇಕು. ಕುರಿಹಿಕ್ಕಿ ಮಣ್ಣಲ್ಲಿ ಸೇರಿಸಬೇಕು, ಕುಂಟೀಲೆ ಚೆನ್ನಾಗಿ ಹರಗಬೇಕು. ಬಯಲು ಸೀಮೆಯ ರೈತ ಬೆಳೆಯಾಕ ಸಜ್ಜಿ ಹಾಕಬೇಕು ಸರಿಯಾದ ಇಳುವರಿಗೆ ಉತ್ತಮ ತಳಿಬೇಕು. ಬರರೋಗ ಕೀಟ ಎದುರಿಸುವ ಶಕ್ತಿ ಇರಬೇಕು. ಉತ್ತಮ ಇಳುವರಿಗೆ ಉತ್ತಮ ತಳಿಬೇಕು. ಬರರೋಗ ಕೀಟ ಎದುರಿಸುವ ಶಕ್ತಿ ಇರಬೇಕು. ಕಾಳಿನ ಜೊತೆಗೆ ಮೇವು ಕೊಡುತ್ತಿರಬೇಕು, ಕಡಿಮೆ ದಿನಗಳಲ್ಲಿ ಕಟಾವಿಗೆ ಬರಬೇಕು. ಕಾಳಿನ ಜೊತೆಗೆ ಮೇವು ಕೊಡುತ್ತಿರಬೇಕು, ಕಡಿಮೆ ದಿನಗಳಲ್ಲಿ ಕಟಾವಿಗೆ ಬರಬೇಕು. ಬಯಲು ಸೀಮೆಯ ರೈತ ಬೆಳೆಯಾಕ ಸಜ್ಜೆಯ ಹಾಕಬೇಕು ಸರಿಯಾದ ಹೆಜ್ಜೆಯ ಹೊರಬೇಕು ಬಹಳಷ್ಟು ಬಜ್ಜೆಯ ಹೊರಬೇಕು ಬಹಳಷ್ಟು ಬಜ್ಜೆಯ ಬಯಲು ಸೀಮೆಯ ರೈತ ಬೆಳೆಯಾಕ ಸಜ್ಜೆಯ ಹಾಕಬೇಕು ಸರಿಯಾದ ಹೆಜ್ಜೆಯ ಹೊರಬೇಕು ಬಹಳಷ್ಟು ಬಜ್ಜೆಯ ಹೊರಬೇಕು ಬಹಳಷ್ಟು ಬಜ್ಜೆಯ ಹೊರಬೇಕು ಬಹಳಷ್ಟು ಬಜ್ಜೆಯ ಈಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ. ಕುಷ್ಟಗಿ ತಾಲೂಕಿನ ಹಿರಮನ್ನಾಪುರ ಗ್ರಾಮದ ಬಡೇಸಾಬ್ ಸಣ್ಣಕ್ಕಿ ಮತ್ತು ಸಂಗಡಗರಿಂದ ಹಂತಿ ಪದಗಳು. ಮೊದಲಿಗೊಂದು ಪ್ರಕಟಣೆ.

ಪಣಕ ಬರಬೇಕು ಪಾತಳ ಗಂಗಮ್ಮ ಕಳಸ ಇಡಿಬೇಕು ಕಪ್ಪ ಬದು ಮಗ ಬಂಗಾರದ ಬಾಸಿಂಗ ನೀಲೌನಿ ಬಣಕ ಬರಬೇಕು ಶರಣರ ಕಣದ ಕಾಯೇನ ಸಾಮಾನ ಬಂಗಾರದ ಬಳಿ ಸೊತ್ತು ಸಿಂಗರ ದಂತಿಯ ಗಣ್ಣಿ ನಾಗೋಲಿಂಗದ ತಿರಗು ಎರಡು ಬಾರಿ ಮೇಟೆಲ್ಲ ಮೇಟಿ ಅದು ನಾರು ಮೇಟೆಲ್ಲ ಮೇಟೆ ಅದು ನಾರು ಮೇಟೆಲ್ಲ ಮೇಟಿ ಅದು ನಾರು ಕಣದಾಗ ಪರಸಿ ಪವನ ಮೆಟ್ಟ ಎಡಕ ಇಂಡಿಗೆ ಕಟ್ಟಿ ಬಲಕ ಚಳ್ಳವ ಇದು ಬೂದಗ ಬಾ ಸಿಂಗ ಭೂಮಿತ ಇದಂಡಿ ಚಿನ್ನದ ತಾಟಿ ಉಲಿ ಉಲಿಗೋ ಚಿನ್ನದ ತಾಟೆ ಉಲಿ ಉಲಿಗೋ ಕಟ್ಟಲೇ ಕೈಯಂತವರ ನೆನಿಬೇಕ ಮಾಡಿನಾಗಿರುವ ಬೇಕಾ